ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಬೇಸಿಗೆ ಹಂಗಾಮಿಗೆ ರೈತರು ಮಾಡಬೇಕಾದ ಕೃಷಿ ಚಟುವಟಿಕೆ ಕುರಿತು ಡಾ ಮಲ್ಲಿಕಾರ್ಜುನ ಕೆಂಗನಾಳ್ ಅವರೊಂದಿಗೆ ಸಂದರ್ಶನ ಕೇಳುವರಿ. ಬಿದಿರು ಉತ್ಪಾದನೆ ಮತ್ತು ಮಾರಾಟ ಕುರಿತು ಮಾಹಿತಿಯನ್ನು ಕೇಳುವರಿ. ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳುವರಿ. ಇವಿಷ್ಟು ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೂಡಿಬರುವಂತಹ ಕಾರ್ಯಕ್ರಮಗಳು. ಹಾಗಾದರೆ ರೈತ ಬಾಂಧವರೇ, ಆರಂಭದಲ್ಲಿ ಕೇಳೋಣ ಬೇಸಿಗೆ ಹಂಗಾಮಿಗೆ ರೈತರು ಮಾಡಬೇಕಾದ ಕೃಷಿ ಚಟುವಟಿಕೆ ಕುರಿತು ಡಾ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆ ಒಂದು ಹಂಗಾಮಿನಲ್ಲಿ ಕೆಲವೊಂದಿಷ್ಟು ರೋಗ ನಿರ್ವಹಣೆಗೆ ಏನು ಮುಂಜಾಗ್ರತೆ ಕ್ರಮಗಳನ್ನು ರೈತರು ತಗೋಬೇಕಾಗಿದೆ, ಜೊತೆಗೆ ಕೆಲವೊಂದಿಷ್ಟು ಕೃಷಿ ಚಟುವಟಿಕೆಗಳನ್ನು ಅನಿವಾರ್ಯವಾಗಿ ನಾವು ಬೇಸಿಗೆಯಲ್ಲಿ ಮಾಡಿ ಮುಗಿಸ್ಬೇಕಾಗತ್ತೆ, ಅಂಥ ಕೃಷಿ ಚಟುವಟಿಕೆಗಳನ್ನು ರೈತರು ಯಾವ್ಯಾವು ಮತ್ತು ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಸಸ್ಯರೋಗ ತಜ್ಞರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರೇ. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಹೇಳಿ ಸರ್, ಮೊದಲನೇದಾಗಿ ಈ ಬೇಸಿಗೆಯಲ್ಲಿ ರೈತರು ಮುಖ್ಯವಾಗಿ ರೋಗ ಬರಲಾರದಂತೆ, ಮುಂದಿನ ಒಂದು ಹಂಗಾಮಿನಲ್ಲಿ ರೋಗ ಬರಲಾರದಂತೆ ಈಗಿಂದಲೇ ಏನು ಸಿದ್ಧತೆಯನ್ನು ಮಾಡ್ಕೋಬೇಕು? ತಾವು ಹೇಳಿದಾಗಲೇ ಈಗ ಸಾಮಾನ್ಯವಾಗಿ ಕೃಷಿಯಲ್ಲಿ ಏನಪ್ಪ ಅಂತಂತಂದರೆ ಬೇಸಿಗೆ ಹಂಗಾಮಿನಲ್ಲಿ ರೈತರು ಮಾಗಿ ಉಳ್ಮೆ ಅನ್ನೋದನ್ನು ಹೆಚ್ಚಾಗಿ ಈ ಏಪ್ರಿಲ್ ನಂತರ ಏನಪ್ಪ ಅಂತಂದರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಅತಿ ಹೆಚ್ಚಾಗಿ ಕೈಗೊಳ್ತಾ ಇರ್ತಾರೆ. ಮೂಲತಃವಾಗಿ ಬೇಸಿಗೆಯಲ್ಲಿರುವಂಥ ಅತಿ ಪ್ರಖರವಾದ ಬಿಸಿಲನ್ನು ಸದುಪಯೋಗ ಮಾಡಿಕೊಂಡು ಈ ಮಣ್ಣಿನಿಂದ ಹರಡುವಂಥ ರೋಗಗಳನ್ನು ಏನಪ್ಪ ಅಂತಂದರೆ ನಿರ್ವಹಣೆ ಮಾಡಲಿಕ್ಕೆ ಇಲ್ಲಿಗೆ ನಮಗೆ ಒಂದು ಒಳ್ಳೆಯ ಸದವಕಾಶ ಇರ್ತದೆ. ನಾವು ಸಾಮಾನ್ಯವಾಗಿ ಈ ಮಣ್ಣಿನಿಂದ ಬರುವಂತಹ ನೆಟೆ ರೋಗ ಆಗ್ಬೋದು, ಕೆಲವೊಂದು ಮಚ್ಚೆ ರೋಗಗಳಾಗ್ಬೋದು, ಅವು ಏನಪ್ಪ ಅಂತಂದರೆ ಈ ರೋಗಕಾರಕಗಳು ಮಣ್ಣಿನಲ್ಲಿಯೇ ಉಳಿದುಕೊಂಡಿರ್ತವೆ. ಅದರಲ್ಲಿ ಪ್ರಮುಖವಾಗಿ ತೊಗರಿ ಮತ್ತು ಕಡಲೆ ಮತ್ತು ಅದರಲ್ಲಿ ನಮ್ಮ ಹತ್ತಿ ಬಂತು. ಸೊ ಇವು ಬೆಳೆಗಳಲ್ಲಿ ಏನಪ್ಪ ಅಂದರೆ ನೆಟೆ ರೋಗದ ಒಂದು ಬಾಧೆ ನಮಗೆ ಪದೇ ಪದೇ ಪ್ರತಿ ವರ್ಷ ಹೆಚ್ಚಾಗಿ ಕಂಡು ಬರ್ತಾ ಇರ್ತದೆ. ಸೊ ಇವುಗಳ ನಿರ್ವಹಣೆಗೆ ನಾವು ಅತಿಯಾಗಿ ಮಾಗಿ ಉಳುಮೆಯನ್ನು ಸಹ ಒಂದು ಹೆಚ್ಚಾಗಿ ಒತ್ತು ಕೊಟ್ಟಾಗಿ ಹೇಳ್ತಾ ಇರ್ತೇವೆ. ಈ ಮಾಗಿ ಉಳುಮೆಯಲ್ಲಿ ಏನಪ್ಪ ಅಂತಂದರೆ ಆಳವಾಗಿ ನಾವು ನಮ್ಮ ಹೊಲಗದ್ದೆಗಳನ್ನು ನೇಗಿಲು ಹೊಡೆಯೋದ್ರಿಂದ ಏನಪ್ಪ ಅಂತಂದರೆ ಮಣ್ಣಿನಲ್ಲಿರುವಂಥ ರೋಗಕಾರಕ ಕೋಶಗಳು ಈ ಬಿಸಿಲಿಗೆ ಹೊರಗೆ ಬಂದುಬಿಟ್ಟು ಅಲ್ಲಿ ಬಿಸಿಲಿನ ಪ್ರಖರಕ್ಕೆ ಅದರಲ್ಲಿ ನಮ್ಮ ರಾಯಚೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಏನಪ್ಪ ಅಂತಂದರೆ ಈ ಬೇಸಿಗೆಯಲ್ಲಿ 38°C ನಮಗೆ ಉಷ್ಣಾಂಶ ಸಿಗ್ತಾ ಇರೋದ್ರಿಂದ ಈ ಬಿಸಿಲಿನ ಪ್ರಖರಕ್ಕೆ ಈ ಮಣ್ಣಿನಿಂದ ಹರಡುವಂಥ ರೋಗಕಾರಕಗಳು ನಾಶ ಆಗ್ತವೆ. ಅದರ ಜೊತೆಗೆ ಈ ಕೀಟಗಳ ಕೆಲವು ಕೋಶಗಳು ಸಹ ಏನಪ್ಪ ಅಂತಂದರೆ ಸುಪ್ತ ಅವಸ್ಥೆಯಲ್ಲಿ ಮಣ್ಣಿನಲ್ಲಿ ಉಳಿದುಕೊಂಡಿರ್ತವೆ. ಇವುಗಳನ್ನು ಸಹ ಏನಪ್ಪ ಅಂತಂದರೆ ಬಿಸಿಲಿಗೆ ನಮ್ಮ ಒಂದು ಶಾಖಕ್ಕೆ ಹೊರಗೆ ಬಂದಾಗ ಏನಪ್ಪ ಅಂತಂದರೆ ಅವುಗಳ ಸಂಖ್ಯೆಯೂ ಸಹ ಕಡಿಮೆಯಾಗಿ ಒಟ್ಟಾರೆ ಹೇಳಬೇಕು ಅಂದರೆ ಮುಂದಿನ ಒಂದು ಹಂಗಾಮಿನಲ್ಲಿ ಅಂದರೆ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆಗೆ ಬರುವಂತಹ ಬೆಳೆಗಳಿಗೆ ಈ ಬೇಸಿಗೆ ಹಂಗಾಮಿನಲ್ಲಿ ಕೈಗೊಳ್ಳುವಂತಹ ಮಾಗಿ ಉಳುಮೆ ಆಗ್ಬೋದು ಅಥವಾ ಯಾವುದೇ ಕೃಷಿ ಚಟುವಟಿಕೆಗಳು ಮಣ್ಣಿನಲ್ಲಿ ಏನಪ್ಪಾ ಅಂತಂದರೆ ಅದನ್ನು ಹದ ಮಾಡುವಂಥ ಯಾವುದೇ ಕೃಷಿ ಚಟುವಟಿಕೆಗಳು ಈ ಬಿಸಿಲಿನ ಪ್ರಖರತೆಗೆ ಏನಪ್ಪಾ ಅಂತಂದರೆ ಮಣ್ಣು ಒಂದು ಒಳ್ಳೆಯ ರೀತಿಯ ರೋಗ ಮುಕ್ತ ಮತ್ತು ಕೀಟಮುಕ್ತ ಆಗ್ತದೆ ಅಂತ ನಾವು ಹೇಳಬಹುದಾಗಿದೆ. ಅಂದರೆ ಕಡ್ಡಾಯವಾಗಿ ರೈತರು ಬೇಸಿಗೆಯಲ್ಲಿ ಒಂದು ಮಾಗಿ ಉಳುಮೆಯನ್ನು ಮಾಡಿ ಹಾಕೋದು ಭಾಳ ಒಳ್ಳೆಯದು. ಭಾಳ ಒಳ್ಳೆಯದು, ಯಾಕಂತಂದರೆ ಈ ಮಾಗಿ ಉಳುಮೆಯದಿಂದ ಏನಪ್ಪ ಅಂತಂದರೆ ರೋಗಗಳು ಮತ್ತು ಕೀಟಗಳು ಕಡಿಮೆ ಆಗುವುದಲ್ಲದೇ ಸಹ ಮಣ್ಣಿನ ರಚನೆಯಲ್ಲೂ ಏನಪ್ಪಾ ಅಂತಂದರೆ ಒಂದು ಹೆಚ್ಚಿನ ಅಭಿವೃದ್ಧಿ ಆಗ್ತದೆ. ಮತ್ತು ಅದರಲ್ಲಿ ಏನಪ್ಪ ಅಂತಂದರೆ ನೀರು ಹಿಡಿದು ಇಟ್ಟುಕೊಳ್ಳುವಂಥ ಶಕ್ತಿ ಪದೇ ಪದೇ ನಮಗೇನಪ್ಪ ಅಂತಂದರೆ ಒಂದೇ ಒಂದು ಸಮತೋಲನವಾಗಿ ಕಾಪಾಡಿಕೊಳ್ಳಲಿಕ್ಕೆ ಆಗ್ತದೆ. ಈಗ ನಾವು ಗದ್ದೆಗಳನ್ನು ನೋಡಿದಾಗ ಏನಾಗ್ತದೆ, ಅಲ್ಲಿ ಹೆಚ್ಚಾಗಿ ಏನಪ್ಪ ಅಂತಂದರೆ ಮಾಗಿ ಉಳುಮೆ ಮಾಡದೇನೆ ಕೆಲ ರೈತರು ಕೇವಲ ನಮಗೆ ನೀರು ಬಂದ ತಕ್ಷಣ ಏನಪ್ಪ ಅಂತಂದರೆ ರೋಟೋವೇಟರು ಟಿಲ್ಲರ್ ಹೊಡೆದು ಮಾಡ್ತಾ ಇರೋದ್ರಿಂದ ಅಲ್ಲಿ ಕೆಳಭಾಗದ ಒಂದು ಏನಪ್ಪಾ ಅಂತಂದ್ರೆ ಭೂಮಿ ಗಟ್ಟಿಯಾಗಿಬಿಟ್ಟು ಒಂದು ಕ್ರಸ್ಟ್ ಫಾರ್ಮೇಶನ್ ಆಗ್ತದೆ. ಈ ಗಟ್ಟಿಯಾಗಿರುವಂತಹ ಕ್ರಸ್ಟ್ ಫಾರ್ಮೇಶನ್ ಆಯ್ತು ಅಂತಂದ್ರೆ ಅಲ್ಲಿ ಏನಪ್ಪಾ ಅಂತಂದ್ರೆ ನೀರು ಹೆಚ್ಚಾಗಿ ಏನಪ್ಪಾ ಅಂದ್ರೆ ಇಂಗುವುದಿಲ್ಲ, ನಿಂತ್ಕೊಂಡಿರೋ ನೀರು ಏನಪ್ಪಾ ಅಂತಂದ್ರೆ ಹೆಚ್ಚಿನ ಉಪ್ಪು ಗಟ್ಟುತ್ತದೆ. ಸೊ ಇಂತಹ ಒಂದು ಎಲ್ಲಾ ಸಮಸ್ಯೆಗಳನ್ನು ಹೋಗಲಾಡಿಸಲಿಕ್ಕೆ ಏನಪ್ಪಾ ಅಂತಂದ್ರೆ ಈ ಮಾಗಿ ಉಳುಮೆ ಅನ್ನೋದು ಬಹಳ ಒಂದು ಸೂಕ್ತವಾಗಿ ಇಲ್ಲಿ ನಿರ್ವಹಣಾ ಕ್ರಮವಾಗಿ ಬಳಸಬಹುದಾಗಿದೆ. ಈಗ ಮತ್ತೊಂದು ಇದು ಭೂಮಿ ಸಂಬಂಧಪಟ್ಟಂಗಾಯ್ತು. ಇನ್ನ ಭೂಮಿ ಆದ್ಮೇಲೆ ಮತ್ತೊಂದು ಕೃಷಿ ಒಳಗೆ ಮುಖ್ಯವಾದಂತಹ ಪರಿಕರ ಅಂತಂದ್ರೆ ಬೀಜ ಬರುತ್ತೆ. ಬೀಜ ಕೆಲವೊಮ್ಮೆ ರೈತರು ಮನೆ ಬೀಜ ಉಪಯೋಗ ಮಾಡ್ತಿರ್ತಾರೆ, ಕೆಲವೊಮ್ಮೆ ಮಾರ್ಕೆಟಿಂದ ತಂದು ಉಪಯೋಗ ಮಾಡ್ತಿರ್ತಾರೆ. ಇಲ್ಲಿ ಏನಾದರೂ ಬೀಜದ ಸಿದ್ಧತೆ ಇರಬಹುದು, ಬೀಜಗಳು ಕೆಡಲಾರದಂತೆ ಒಂದು ಮುನ್ನೆಚ್ಚರಿಕೆನ ತಗೊಂಡು ಇಡ್ಲಿಕ್ಕೆ ಏನಾದರೂ ಮಾಡ್ಕೋಬಹುದು ರೈತರು ಬೇಸಿಗೆಯಲ್ಲಿ? ತಾವು ಹೇಳಿದಾಗೆ ಬೇಸಿಗೆಯಲ್ಲಿ ಏನಪ್ಪಾ ಅಂತಂದ್ರೆ ಹಿಂಗಾರಿನಲ್ಲಿ ಕಟಾವ್ ಆಗಿರುವಂತಹ ಯಾವುದೇ ಬೆಳೆ ಬೀಜಗಳನ್ನ ಏನಪ್ಪಾ ಅಂತಂದ್ರೆ ರೈತರು ನೇರವಾಗಿ ಮಾರುಕಟ್ಟೆಯಲ್ಲಿ ಪ್ರತಿ ವರ್ಷ ಖರೀದಿ ಮಾಡೋದನ್ನ ನಾವು ಕಡಿಮೆ ಮಾಡಬೇಕಾದ್ರೆ, ತಾವು ಈಗಾಗಲೇ ಕಟಾವು ಮಾಡಿರುವಂತಹ ಬೀಜಗಳು ಇದೇ ಒಂದು ಕಳೆದ ಹಂಗಾಮಿನಲ್ಲಿ ನೀವು ಮಾರುಕಟ್ಟೆಯಿಂದ ಏನಪ್ಪಾ ಅಂತಂದ್ರೆ ದೃಢೀಕೃತ ಬೀಜಗಳನ್ನ ಖರೀದಿ ಮಾಡಿ ಬೆಳೆ ಬೆಳೆದು ಬಿತ್ತನೆ ಮಾಡಿ ರಾಶಿ ಮಾಡಿದ್ದು ನಿಮ್ಮಲ್ಲಿ ಕಾಳುಗಳು ಇದ್ದು ಅಂತಂದ್ರೆ ಅದರಲ್ಲಿಯೇ ಒಂದು ಕಾಳುಗಳಿಂದ ಒಳ್ಳೆಯ ಗಟ್ಟಿಮುಟ್ಟಾದ ಹಾಗೂ ಚೆನ್ನಾಗಿ ಕಾಣುವಂತಹ ಏನಪ್ಪಾ ಅಂತಂದ್ರೆ ಕಾಳುಗಳನ್ನ ಬೀಜಕ್ಕಾಗಿ ಬೇರ್ಪಡಿಸಿ ಏನಪ್ಪಾ ಅಂತಂದ್ರೆ ಅವುಗಳಿಗೆ ನೀವು ಕೀಟನಾಶಕದಿಂದ, ಈಗ ಉದಾಹರಣೆಗೆ ನಾವು ಹೇಳಬೇಕು ಅಂತಂದ್ರೆ ನಿಮಗೆ ಬೇವಿನ ಪುಡಿಯಿಂದ ಬೇವಿನ ತಪ್ಪಲ ಪುಡಿ ಆಗ್ಬಹುದು, ಅಥವಾ ಬೋರಿಕ್ ಪೌಡರ್ನಿಂದ ಆದರೂ ಆಗ್ಬಹುದು, ಅಥವಾ ಮೆಲಾಥಿಯನ್ ಪೌಡರ್ನಿಂದ ಆದರೂ ಏನಪ್ಪಾ ಅಂತಂದ್ರೆ ನಾವು ಬೀಜೋಪಚಾರ ಮಾಡಿ ಅದರಲ್ಲಿ ಪ್ರಮುಖವಾಗಿ ಜೋಳ, ಈ ಕಡಲೆ, ಕುಸುಬೆ ಮತ್ತೆ ಹೆಸರು, ಉದ್ದು ಈ ಎಲ್ಲಾ ಬೆಳೆಗಳನ್ನ ಏನಪ್ಪಾ ಅಂತಂದ್ರೆ ನಾವು ಮುಂದಿನ ಹಂಗಾಮಿಗೋಸ್ಕರ ಏನಪ್ಪಾ ಅಂತಂದ್ರೆ ಬೀಜೋಪಚಾರ ಮಾಡಿ ಬೀಜದ ಒಂದು ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ನಾವು ನಮ್ಮ ಮನೆಯಲ್ಲೇ ಸಂಗ್ರಹಣ ಮಾಡಿಕೊಂಡು ಮುಂದಿನ ಹಂಗಾಮುಗಳಲ್ಲಿ ಏನಪ್ಪಾ ಅಂದ್ರೆ ಮತ್ತೆ ಬೀಜ ಖರೀದಿ ಮಾಡೋದನ್ನ ನಾವು ಇಲ್ಲಿ ಏನಪ್ಪಾ ಅಂದ್ರೆ ತಡೆಯಬಹುದಾಗಿದೆ. ಈಗ ಮುಖ್ಯವಾಗಿ ನಾವು ಹೇಳಬೇಕು ಅಂತಂದ್ರೆ ತೊಗರಿ, ಕಡ್ಲಿ, ಜೋಳ, ಹೆಸರು, ಉದ್ದು ಮತ್ತು ರಾಗಿ, ಮತ್ತೆ ಇವೆಲ್ಲ ಏನಪ್ಪಾ ಅಂತಂತಂದ್ರೆ ಬೆಳೆಗಳಲ್ಲಿ ಏನಪ್ಪಾ ಅಂದ್ರೆ ನಾವು ಪ್ರತಿ ವರ್ಷ ಹೊಸ ಬೀಜಗಳನ್ನು ಖರೀದಿ ಮಾಡದೇನೆ 3 ವರ್ಷಕ್ಕೆ ಒಂದ್ಸಾರಿ ಮಾತ್ರ ಖರೀದಿ ಮಾಡಿ ಈ 2 ವರ್ಷದವರೆಗೆ ಏನಪ್ಪಾ ಅಂದ್ರೆ ನಾವು ಬಿತ್ತಿದಲ್ಲಿರುವಂತಹ ಕಾಳುಗಳಲ್ಲಿ ಉತ್ಕೃಷ್ಟ ಗುಣಮಟ್ಟದ ಕಾಳುಗಳನ್ನ ಬೀಜಕ್ಕಾಗಿ ಆಯ್ಕೆ ಮಾಡಿ ಏನಪ್ಪಾ ಅಂತಂದ್ರೆ ಅದನ್ನ ಬಳಸಬಹುದಾಗಿದೆ. ಆದ್ರೆ ಒಂದು ರೈತರು ಇಲ್ಲಿ ತಲೆಯಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂತಹ ವಿಚಾರ ಏನಂತಂದ್ರೆ ಬೀಜಕ್ಕಾಗಿ ಸಂಗ್ರಹಣೆ ಮಾಡ್ತಾ ಇರುವಂತಹ ಕಾಳುಗಳೇನಪ್ಪಾ ಅಂತಂದ್ರೆ ಸರಿಯಾಗಿ ಒಣಗಿರಬೇಕು, ತೇವಾಂಶ ಇರಬಾರದು. ಇಲ್ಲ ಅಂತಂದ್ರೆ ನಾವು ಒಣಗಿರುವಂತಹ ಅಥವಾ ಸಂಗ್ರಹಣೆ ಮಾಡಿರುವಂತಹ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿ ಶಿಲೀಂಧ್ರದ ಒಂದು ಬೆಳವಣಿಗೆ ಆಗಿ ಬೀಜದ ಒಂದು ಗುಣಮಟ್ಟ ಕಡಿಮೆ ಆಗುವಂತಹ ಒಂದು ಸಾಧ್ಯತೆ ಇರ್ತದೆ. ಸೊ ಅದನ್ನ ಸರಿಯಾಗಿ ಒಣಗಿಸಿ ಏನಪ್ಪಾ ಅಂತಂದ್ರೆ ನಾವು ಗೋಣಿ ಚೀಲಗಳಲ್ಲಿ ಆಗ್ಬಹುದು ಅಥವಾ ಈ ಕಬ್ಬಿಣದ ಡಬ್ಬಿಗಳು ಅಥವಾ ಅಲ್ಯೂಮಿನಿಯಂ ಡಬ್ಬಿಗಳಲ್ಲಿ ಏನಪ್ಪಾ ಅಂತಂದ್ರೆ ಅದನ್ನ ಬೀಜಕ್ಕೋಸ್ಕರ ಏನಪ್ಪಾ ಅಂದ್ರೆ ಸಪರೇಟ್ ಆಗಿ ಅಥವಾ ಪ್ರತ್ಯೇಕವಾಗಿ ಸಂಗ್ರಹಣೆ ಮಾಡಬಹುದು. ಬೀಜಕ್ಕೆ ಬಳಸೋಕ್ಕಿಂತ ಮುಂಚೆ ಅಂದ್ರೆ ಒಂದು ವಾರಕ್ಕಿಂತ ಮುಂಚೆ ಅದರ ಒಂದು ಮೊಳಕೆ ಪ್ರಮಾಣವೊಂದನ್ನು ಏನಪ್ಪಾ ಅಂತಂದ್ರೆ ನಾವು ಪರೀಕ್ಷೆ ಮಾಡಿಕೊಂಡು 85ಕ್ಕಿಂತ ಮೇಲ್ಪಟ್ಟು ಮೊಳಕೆ ಹೊಡೆಯುವಂತದನ್ನ ನಾವು ಖಾತ್ರಿಪಡಿಸಿಕೊಂಡು ಏನಪ್ಪಾ ಅಂತಂದ್ರೆ ಅದನ್ನ ಬೀಜವಾಗಿ ಬಳಸಲಿಕ್ಕೆ ಇಲ್ಲಿ ಅವಕಾಶ ಸಿಗ್ತದೆ. ಇನ್ನೊಂದು ಪ್ರಮುಖವಾದದ್ದು ಏನಂತಂದ್ರೆ ಈ ಸಸ್ಯದ ಅವಶೇಷಗಳಲ್ಲಿ ತಾವು ಹೇಳುವ ಹಾಗೆ ತಜ್ಞರು ಕೋಶಾವಸ್ಥೆಯಲ್ಲಿರ್ತಕ್ಕಂಥ ಕೀಟಗಳು, ರೋಗಾಣುಗಳು ಇರ್ತವಂತಕ್ಕಂಥ ವಿಚಾರ ಹೇಳ್ತಿರ್ತೀರಿ. ಬಹಳಷ್ಟು ಇದರ ನಿರ್ವಹಣೆನ ರೈತರು ಚೆನ್ನಾಗಿ ಮಾಡೋದಿಲ್ಲ. ಕೆಲವೊಂದು ಕಡೆ ಏನು ಮಾಡ್ತಾರೆ, ಸುಟ್ಟು ಬಿಡ್ತಿರ್ತಾರೆ ಇದನ್ನು. ಸಸ್ಯದ ಅವಶೇಷಗಳು, ಹತ್ತಿ ಕಟ್ಟಿಗೆ ಇರಬಹುದು, ಸೂರ್ಯಪಾನ ಕಟ್ಟಿಗೆ ಅಥವಾ ಜೋಳದ ಕೆಲವೊಂದು ಸಜ್ಜೆ ಕಟ್ಟಿಗೆ, ಇವೆಲ್ಲ ದಂಟುಗಳನ್ನ. ಇಲ್ಲಿ ಏನ್ ಮಾಡಬೇಕು ರೈತರು, ಯಾವ ರೀತಿ ನಿರ್ವಹಣೆ ಮಾಡಬೇಕು ಇಲ್ಲಿ? ರೋಗಾಣುಗಳ ದೃಷ್ಟಿಯಿಂದ ಇರಬಹುದು, ಭೂಮಿ ಫಲವತ್ತತೆ ದೃಷ್ಟಿಯಿಂದ. ಇದು ತಾವು ಹೇಳಿದಾಗ ಏನಪ್ಪಾ ಅಂತಂದ್ರೆ ಈ ಭೂಮಿಯಲ್ಲಿ ಏನಪ್ಪಾ ಅಂತಂದ್ರೆ ಸಸ್ಯಾವಶೇಷಗಳೇನು ಉಳಿತವೆ ಅದರಲ್ಲಿ ರೋಗ ಆಗಬಹುದು, ಕೀಟಗಳ ಅವಶೇಷಗಳಾಗಬಹುದು, ಇವುಗಳ ನಿರ್ವಹಣೆಗೆ ಏನಪ್ಪಾ ಅಂದ್ರೆ ಸಾಧ್ಯವಾದಷ್ಟು ರೈತ ಬಾಂಧವರು ಏನಪ್ಪಾ ಅಂತಂದ್ರೆ ಈ ಹತ್ತಿ ಕಟ್ಟಿಗೆ ಆಗ್ಬಹುದು, ತೊಗರಿ ಕಟ್ಟಿಗೆ ಆಗ್ಬಹುದು, ಅಥವಾ ಈ ಸಜ್ಜಿ ದಂಟು ಅಥವಾ ಮೆಕ್ಕೆಜೋಳ ದಂಟು ಇವುಗಳನ್ನೆಲ್ಲವೂ ಏನಪ್ಪಾ ಅಂತಂದ್ರೆ ಕೆಲವೊಬ್ರು ಅವುಗಳನ್ನು ನಿರ್ವಹಣೆ ಮಾಡೋದು ಕಷ್ಟ ಅಂತ ತಿಳ್ಕೊಂಡ್ಬಿಟ್ಟು ಅವು ಎಲ್ಲಿ ಬಿದ್ದಿರ್ತವೆ ಅಲ್ಲಿ ಹಾಕಿ ಬೆಂಕಿ ಹಚ್ಚುವಂತಹ ಒಂದು ಪ್ರವೃತ್ತಿ ಏನಪ್ಪಾ ಅಂದ್ರೆ ಹೆಚ್ಚಾಗಿ ಕಂಡು ಬರ್ತದೆ. ಇದು ನಮ್ಮ ಗದ್ದೆಯಲ್ಲಿ ಭತ್ತದ ಗದ್ದೆ ರೈತರು ಸಹ ಅದೇ ಒಂದು ಚಟುವಟಿಕೆ ಏನಪ್ಪಾ ಅಂತಂದ್ರೆ ಈ ಬೇಸಿಗೆ ಹಂಗಾಮಿನಲ್ಲಿ ಹೆಚ್ಚಾಗಿ ಮಾಡ್ತಿರುವಂತದ್ದು ಕಂಡು ಬರ್ತದೆ. ಇದು ಸಾಮಾನ್ಯವಾಗಿ ರೈತರಿಗೆ ಹೇಳಬೇಕು ಅಂತಂದ್ರೆ ನೇರವಾಗಿ ಇದು ತಪ್ಪು ಒಂದು ಚಟುವಟಿಕೆ. ಇದನ್ನ ಯಾವುದೇ ಕಾರಣಕ್ಕೂ ರೈತರು ಏನಪ್ಪಾ ಅಂದ್ರೆ ಮುಂದಿನ ಹಂಗಾಮಗಳಲ್ಲಿ ಮತ್ತೆ ಪುನರಾವರ್ತಿಸುವುದು ಬೇಡ. ಇನ್ನು ಹತ್ತಿ ಕಟ್ಟಿಗೆ ನಿರ್ವಹಣೆ ಇಲ್ಲಿ ಯಾಕೆ ನಾವು ಮಾಡಬೇಕಾಗ್ತಾ ಇದೆ ಅಂತಂದ್ರೆ ಈಗ ಗುಲಾಬಿ ಕಾಯಿ ಕೆಂಪು ಕೊರಕದ ಒಂದು ಕೋಶಾವಸ್ಥೆಗಳೇನಪ್ಪಾ ಅಂತಂದ್ರೆ ಹತ್ತಿ ಗಿಡದ ಏನಪ್ಪಾ ಅಂದ್ರೆ ಅಲ್ಲಿಯ ಅವಶೇಷಗಳಲ್ಲಿ ಮತ್ತು ಕಾಯಿ ಉಳಿದಿರುವಂತಹ ಅವಶೇಷಗಳಲ್ಲಿ ಉಳಿದುಕೊಂಡಿರ್ತದೆ. ಇದಕ್ಕಾಗಿ ನಾವು ಪೂರ್ತಿ ಹತ್ತಿ ಗಿಡಗಳನ್ನೇನಪ್ಪಾ ಅಂತಂದ್ರೆ ಕಟ್ಟಿಗೆಗಳನ್ನ ಸುಡುವುದು ಬೇಡ. ಎಲ್ಲಾದರೂ ಒಂದ್ ಕಡೆ ಏನಪ್ಪಾ ಅಂತಂದ್ರೆ ಬದುವಿನ ಆಚೆ ಅಥವಾ ತಿಪ್ಪೆ ಗುಂಡಿಗಳಲ್ಲಿ ಅಕ್ಕಪಕ್ಕದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ತಗ್ಗು ಗುಂಡಿಗಳನ್ನು ಮಾಡಿ ಅದರಲ್ಲಿ ಆ ಎಲ್ಲ ಕಟ್ಟಿಗೆಗಳನ್ನು ಸೇರಿಸಿ ಇವತ್ತು ನಮಗೆ ವೇಸ್ಟ್ ಡಿಕಾಂಪೋಸ್ಟ್ ಕಲ್ಚರ್ ಅನ್ನುವಂತಹ ಒಂದು ಜೈವಿಕ ಗೊಬ್ಬರ ಒಂದು ಸೂಕ್ಷ್ಮ ಜೀವಿಗಳು ನಮಗೆ ಸಿಗ್ತಾ ಇದಾವೆ. ಇವುಗಳನ್ನು ಬಳಸಿಕೊಂಡು ಏನಪ್ಪಾ ಅಂತಂದ್ರೆ ಆ ಪೂರ್ತಿ ಎಲ್ಲ ಹತ್ತಿ ಕಟ್ಟಿಗೆಗಳನ್ನಾಗಬಹುದು ಅಥವಾ ಇವತ್ತು ತೊಗರಿ ಕಟ್ಟಿಗೆ ಅಥವಾ ಸಜ್ಜೆ ಕಟ್ಟಿಗೆಗಳನ್ನ ಏನಪ್ಪಾ ಅಂತಂದ್ರೆ ಅದನ್ನು ಕೇವಲ ನಾವು 60 ದಿವಸಗಳಲ್ಲಿ ಏನಪ್ಪಾ ಅಂತಂದ್ರೆ ಗೊಬ್ಬರವಾಗಿ ಪರಿವರ್ತಿಸಿ ನಮ್ಮ ಭೂಮಿಗೆ ಏನಪ್ಪಾ ಅಂತಂದ್ರೆ ತೆಗೆದುಕೊಂಡಿರುವಂತಹ ಎಲ್ಲಾ ಪೋಷಕಾಂಶಗಳನ್ನು ಮತ್ತೆ ಮರುಜೀವನವಾಗಿ ಅಂದ್ರೆ ಭೂಮಿಗೆ ಮರು ಸೇರಿಸಲಿಕ್ಕೆ ಏನಪ್ಪಾ ಅಂತಂದ್ರೆ ಇದು ಒಂದು ಒಳ್ಳೆ ಅವಕಾಶ ಇರ್ತದೆ. ಯಾವುದೇ ಕಾರಣಕ್ಕೆ ರೈತರು ಕಟ್ಟಿಗೆಗಳನ್ನ ಏನಪ್ಪಾ ಅಂತಂದ್ರೆ ಈ ಸಸ್ಯಾವಶೇಷಗಳೇನಪ್ಪಾ ಅಂದ್ರೆ ಸುಡುವ ಅವಶ್ಯಕತೆ ಇಲ್ಲ. ಆಮೇಲೆ ಇನ್ನು ಭತ್ತದ ಗದ್ದೆಗಳನ್ನು ಬಂದಾಗಲೂ ಸಹ ರೈತರೇನಪ್ಪ ಅಂತಂದ್ರೆ ಈ ಬೇಸಿಗೆ ಒಂದು ಹಂಗಾಮದಲ್ಲಿ ತಾವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಬೇಕು. ಬೇಸಿಗೆ ಅಂದ ತಕ್ಷಣ ನಮ್ಮ ಈ ಹೈದರಾಬಾದ್ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ಮೇವಿನ ಒಂದು ಸಮಸ್ಯೆಗಳು ನಮಗೆ ಕಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲೆಲ್ಲಿ ಭತ್ತದ ಗದ್ದೆಗಳು ಕಟಾವಿಗೆ ಬರ್ತಾ ಇದಾವೆ, ರೈತ ಬಾಂಧವರು ಆ ಗದ್ದೆಗಳಲ್ಲಿ ಉಳಿತಾ ಇರುವಂತಹ ಭತ್ತದ ಹುಲ್ಲನ್ನ ಸ್ವಂತಕ್ಕೋಸ್ಕರ ಆಗಬಹುದು ಅಥವಾ ಯಾರಾದ್ರೂ ಅಕ್ಕಪಕ್ಕದವರು ಕೇಳಿದ್ರು ಅಂತಂದ್ರೆ ಅವರಿಗೋಸ್ಕರ ಆದ್ರೂ ಆಗಬಹುದು, ಆ ಭತ್ತದ ಹುಲ್ಲುಗಳನ್ನ ಮೇವಿಗಾಗಿ ಏನಪ್ಪಾ ಅಂತಂದ್ರೆ ಪ್ರತ್ಯೇಕವಾಗಿ ಅವರಿಗೆ ಅದನ್ನು ಕೊಟ್ಟುಬಿಟ್ರು ಅಂತಂದ್ರೆ ಇದು ಇತರ ಜೀವಿಗಳನ್ನ ನಾವು ಇಲ್ಲಿ ಏನಪ್ಪಾ ಅಂದ್ರೆ ಸಂರಕ್ಷಣೆ ಮಾಡಿದಂಗೂ ಆಗ್ತದೆ, ನಮ್ಮ ಹೊಲಗದ್ದೆಗಳಲ್ಲಿ ಏನಪ್ಪಾ ಅಂತಂದ್ರೆ ಈ ಹುಲ್ಲಿನ ಉಳಿದಿರುವಂತಹ ನಿರ್ವಹಣೆನೂ ಆಗ್ತದೆ, ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಪರಿಸರ ಮಾಲಿನ್ಯವನ್ನು ಮಾಡುವುದನ್ನು ಸಹ ಏನಪ್ಪಾ ಅಂತಂದ್ರೆ ನಾವು ಕಡಿಮೆ ಮಾಡಬಹುದಾಗಿದೆ. ಸೊ ಇದು ಏನಪ್ಪಾ ಅಂತಂದ್ರೆ ಈ ಸಸ್ಯಾವಶೇಷಗಳನ್ನ ನಿರ್ವಹಣೆ ಮಾಡುವುದರಲ್ಲಿ ಏನಪ್ಪಾ ಅಂದ್ರೆ ಒಂದು ಹೆಚ್ಚಿನ ಪ್ರಮುಖ ಪಾತ್ರ ವಹಿಸ್ತದೆ. ಇನ್ನ ತೊಗರಿ ಕಟ್ಟಿಗೆ ಅಥವಾ ಈ ಭತ್ತದ ಹುಲ್ಲು ಅಥವಾ ಇನ್ನು ಯಾವುದೇ ಉಳಿದಿರುವಂತಹ ಅವಶೇಷಗಳನ್ನ ನಾವು ಹೊಲಗದ್ದೆಗಳಲ್ಲಿ ಬಿಡಕ್ಕಾಗದೇ ಇರುವಂತ ಪಕ್ಷದಲ್ಲಿ ನೇರವಾಗಿ ಏನಪ್ಪಾ ಅಂತಂದ್ರೆ ಅದನ್ನ ಕಾಂಪೋಸ್ಟ್ ಮಾಡಕ್ಕಾಗದ್ರೂ ಆಗಬಹುದು ಅಥವಾ ಬೇರೆ ಪದ್ಧತಿಗಳಲ್ಲಿ ಆದ್ರೂ ಏನಪ್ಪಾ ಅಂತಂದ್ರೆ ತಿಪ್ಪಿಗುಂಡಿಗಳಿಗೆ ಸೇರಿಸಿ ನೀವು ಒಂದು 6 ತಿಂಗಳಾಗಬಹುದು ಅಥವಾ ಕಾಂಪೋಸ್ಟ್ ಕಲ್ಚರ್ ಬಳಸಿ 2 ತಿಂಗಳಲ್ಲಿ ಏನಪ್ಪಾ ಅಂತಂದ್ರೆ ಅವುಗಳನ್ನು ಸಾವಯವ ಗೊಬ್ಬರವಾಗಿ ಬಳಸ್ಕೊಳ್ಳಲಿಕ್ಕೆ ಏನಪ್ಪಾ ಅಂತಂದ್ರೆ ಬಹಳ ಸೂಕ್ತ ಆಗ್ತದೆ. ಹಾಗೆ ಮಾಡಿದಾಗ ಅದರಲ್ಲಿರುವಂತ ಕೋಶಗಳು ರೋಗಕಾರಕಗಳು ಎಲ್ಲವೂ ಏನಪ್ಪಾ ಅಂತಂದ್ರೆ ನಾಶವಾಗಿ ಏನಪ್ಪಾ ಅಂದ್ರೆ ಒಳ್ಳೆ ಗುಣಮಟ್ಟದ ಗೊಬ್ಬರ ಸಿಗ್ತದೆ. ಈಗ ಒಂದು ವಿಚಾರ, ಇಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಬೇಸಿಗೆ ಅಂಗಾಣದಲ್ಲಿ ಸುಮಾರು 42-44 ಡಿಗ್ರಿವರೆಗೆ ಒಂದು ಬಿಸಿಲಿರುತ್ತೆ ಟೆಂಪರೇಚರ್. ಈ ಒಂದು ಶಾಖವನ್ನ ಈಗ ಬೀಜೋತ್ಪಾದನೆ ಮಾಡುವಂತ ಜನ ಇರಬಹುದು ಅಥವಾ ಬೇರೆ ಬೇರೆ ಉತ್ತಮ ಇಳುವರಿ ಕೊಡ್ತಕ್ಕಂಥವು ಅಥವಾ ಹೈಲಿ ಇನ್ಕಮ್ ಕೊಡ್ತಕ್ಕಂಥ ಕೆಲವೊಂದು ಬೆಳೆಗಳನ್ನು ಬೆಳೀತಿರ್ತಾರೆ, ಅಲ್ಲಿ ಬೀಜೋತ್ಪಾದನೆ ಮಾಡ್ತಕ್ಕಂಥ ಸಣ್ಣ ಪ್ರದೇಶ ಇರುತ್ತೆ, ಆ ಪ್ರದೇಶದಲ್ಲಿ ಸೂರ್ಯನ ಶಕ್ತಿ ಅಥವಾ ಸೂರ್ಯನ ಶಾಖವನ್ನು ಬಳಸಿಕೊಂಡು ಯಾವ ರೀತಿ ಭೂಮಿಯ ಒಂದು ಸೋಲರೈಸೇಷನ್ ಅಥವಾ ಸ್ಟೆರಿಲೈಸೇಷನ್ ಮಾಡಲಿಕ್ಕೆ ಸಾಧ್ಯತೆ ಅಂತ ಇರ್ತಾವೆ? ಈಗ ನೀವು ಹೇಳಿದಂಗೆ ಈ ಪದ್ಧತಿನ ನಾವೇನಪ್ಪಾ ಅಂತಂದ್ರೆ ಸಾಯಿಲ್ ಸೋಲರೈಸೇಷನ್ ಅಂತ ನಾವು ಕರಿತೀವಿ ಅಥವಾ ಮಣ್ಣು ಸೌರೀಕರಣ ಅನ್ನುವಂತ ಒಂದು ಪದ್ಧತಿ ಇದೆ. ಇದು ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು ಏನಪ್ಪಾ ಅಂತಂದ್ರೆ ಈ ಹೆಚ್ಚು ಬೆಲೆ ಬಾಳು ಹೊಂದಿರುವಂತಹ ಹೈಬ್ರಿಡ್ ತರಕಾರಿಗಳ ಭೂಮಿಗಳನ್ನ, ಅದರಲ್ಲಿ ಕೌಲಿಫ್ಲವರ್ ಆಗ್ಬಹುದು ಅಥವಾ ಕ್ಯಾಬೇಜ್ ಆಗ್ಬಹುದು, ಹೂಕೋಸ್ ಆಗ್ಬಹುದು, ಅಥವಾ ಈವನ್ ನಮಗೆ ಏನಪ್ಪಾ ಅಂದ್ರೆ ಟೊಮೆಟೊ ಬದನೆ ಇಂತಹ ಹೊಲ ತೋಟಗಳಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ 1-3 ಎಕರೆವರೆಗೆ ಪ್ರದೇಶಗಳನ್ನು ಹೊಂದಿರುವಂತಹ ರೈತರು ಏನಪ್ಪಾ ಅಂತಂದ್ರೆ ಈ ತರಕಾರಿ ಬೆಳೆಯುವಂತಹ ತಮ್ಮ ಹೊಲಗಳಲ್ಲಿ ಏನಪ್ಪಾ ಅಂತಂದ್ರೆ ಈ ಬೇಸಿಗೆ ಹಂಗಾಮಿನಲ್ಲಿ ಮಣ್ಣನ್ನು ಏನಪ್ಪಾ ಅಂತಂದ್ರೆ ಸ್ವಲ್ಪ ಉಳುಮೆ ಮಾಡಿ ಅದನ್ನ ಸ್ವಲ್ಪ ಸರಳವಾಗಿ ಅಂದ್ರೆ ಲೂಸ್ ಮಾಡಿ ಅಂತಂದ್ರೆ ಅದಕ್ಕೆ ತೇವಾಂಶ ಮಾಡಿಬಿಟ್ಟು ಮೇಲ್ಭಾಗಕ್ಕೆ ಪ್ರತಿ 1 ಮೀಟರ್ ಅಗಲದಂತೆ ಏನಪ್ಪಾ ಅಂತಂದ್ರೆ ಬಿಳಿ ಪ್ಲಾಸ್ಟಿಕ್ ಹಾಳೆಯನ್ನು ಹೊದಿಸಿದ್ರೆ ಅಂತಂದ್ರೆ ಈ ಬಿಸಿಲಿನ ಪ್ರಖರಕ್ಕೆ ಏನಪ್ಪಾ ಅಂದ್ರೆ ಒಳಗಡೆ ಬಿಸಿ ಹಬೆ ಉಂಟಾಗಿ ಏನಪ್ಪಾ ಅಂತಂದ್ರೆ ಸೋಲರೈಸೇಷನ್ ಅಂದ್ರೆ ಮಣ್ಣಿನಲ್ಲಿರುವಂತಹ ಎಲ್ಲಾ ಈ ರೋಗಕಾರಕ ಕೀಟ ಮತ್ತು ರೋಗಕಾರಕ ಶಿಲೀಂಧ್ರಗಳು ಏನಪ್ಪಾ ಅಂದ್ರೆ ಮತ್ತು ದುಂದಾಣುಗಳು ಎಲ್ಲವೂ ಏನಪ್ಪಾ ಅಂತಂದ್ರೆ ನಾಶ ಆಗ್ತವೆ, ಮಣ್ಣಿನ ಒಂದು ಉತ್ಕೃಷ್ಟದ ಗುಣಮಟ್ಟವನ್ನು ಸ್ವಲ್ಪ ಹೆಚ್ಚಾಗ್ತದೆ. ಆಮೇಲೆ ಮುಂದಿನ ಹಂಗಾಮದೊಳಗೆ ಏನಪ್ಪಾ ಅಂತಂದ್ರೆ ಮಣ್ಣಿನಿಂದಾಗಲಿ ಯಾವುದೇ ತರಹದ ಕೀಟ ಮತ್ತು ರೋಗಗಳ ಬಾಧೆಗಳನ್ನು ಇಲ್ಲಿ ಸಂಪೂರ್ಣವಾಗಿ ಹತೋಟಿ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ. ಇದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅಲ್ಲಲ್ಲಿ ನಾನು ನೋಡಿದಾಗೆ ಅರಿಶಿನ ಮತ್ತು ಶುಂಠಿ ಬೆಳೆಯುವಂತಹ ರೈತರು ಏನಪ್ಪಾ ಅಂದ್ರೆ ಸಾಕಷ್ಟು ಮಾನ್ವಿ ಮತ್ತು ಸಿನ್ನೂರು ಅಕ್ಕಪಕ್ಕದಲ್ಲಿ ಕಾಣ್ತಾ ಇದೀವಿ. ಈ ರೈತ ಬಾಂಧವರಿಗೂ ಸಹ ಏನಪ್ಪಾ ಅಂತಂದ್ರೆ ಈ ಅರಿಶಿನ ಮತ್ತು ಶುಂಠಿ ಬೆಳೆಯುವಂತಹ ಒಂದು ಮಡಿಗಳಲ್ಲಿ ಏನಪ್ಪಾ ಅಂದ್ರೆ ಬುಡಕೊಳೆ ರೋಗ ಬಹಳ ಹೆಚ್ಚಾಗಿ ಬರ್ತಾ ಇರ್ತದೆ. ಆ ಒಂದು ಬುಡಕೊಳೆ ರೋಗಗಳ ನಿರ್ವಹಣೆಗೂ ಸಹ ಏನಪ್ಪಾ ಅಂತಂದ್ರೆ ಈ ಸಾಯಿಲ್ ಸೋಲರೈಸೇಷನ್ ಅಥವಾ ಈ ಮಣ್ಣಿನಲ್ಲಿ ಏನಪ್ಪಾ ಅಂತಂದ್ರೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿ ಒಳಗಡೆ ಇರುವಂತಹ ಮಣ್ಣನ್ನು ತೇವ ಮಾಡಿ ಪ್ಲಾಸ್ಟಿಕ್ ಹೊದಿಕೆ ಹಾಕೋದ್ರಿಂದ ಮುಂದಿನ ಹಂಗಾಮದೊಳಗೆ ಏನಪ್ಪಾ ಅಂದ್ರೆ ಮತ್ತೆ ಅರಿಶಿನ ಅಥವಾ ಶುಂಠಿ ಬೆಳೆಯೋರಿದ್ರು ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯಾದ ಈ ಮಣ್ಣಿನಿಂದ ಬರುವಂತಹ ರೋಗಗಳನ್ನ ಸಂಪೂರ್ಣವಾಗಿ ಕಡಿಮೆ ಮಾಡಲಿಕ್ಕೆ ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆಯ ಅವಕಾಶ ಇಲ್ಲಿ ನಮಗೆ ಸಿಗ್ತಾ ಇದೆ. ಇಲ್ಲಿ ಅಂದ್ರೆ ಮಣ್ಣನ್ನ ನಾವು ಈ ಪಾಲಿಥಿನ್ ಕವರ್ನಿಂದ ಮುಚ್ಚಿ ಭೂಮಿಯಲ್ಲಿ ಶಾಖ ಜಾಸ್ತಿ ಆಗಿಬಿಡುತ್ತೆ ಮಣ್ಣಲ್ಲಿ. ಅಂದ್ರೆ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಹೊರಗಿನ ವಾತಾವರಣದಲ್ಲಿ ನಮಗೆ 40 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇತ್ತು ಅಂತಂದ್ರೆ ಈ ತೇವಾಂಶ ಮಾಡಿ ಮೇಲ್ಗಡೆ ಪ್ಲಾಸ್ಟಿಕ್ ಹಾಳೆಯನ್ನು ಹೊದಕಿರುವಂತಹ ಒಂದು ಭಾಗದಲ್ಲಿ ಏನಪ್ಪಾ ಅಂತಂದ್ರೆ ಕನಿಷ್ಠ 2-3 ಡಿಗ್ರಿ ಸೆಲ್ಸಿಯಸ್ ಏನಪ್ಪಾ ಅಂದ್ರೆ ಉಷ್ಣಾಂಶ ಹೆಚ್ಚಾಗ್ತದೆ. ಉಗಿ ಅಂತ ನಾವ್ ಏನ್ ಕರಿತೀವಿ ಆ ಉಗಿಯಿಂದ ಏನಪ್ಪಾ ಅಂತಂದ್ರೆ ಅಂದ್ರೆ ತೇವಾಂಶ ಇರುವಂತಹ ಉಷ್ಣಾಂಶದಲ್ಲಿ ಏನಪ್ಪಾ ಅಂತಂದ್ರೆ ಬಹಳಷ್ಟು ಸೂಕ್ಷ್ಮ ಜೀವಿಗಳು ಮತ್ತು ಕೀಟಗಳ ಕೋಶಗಳು ಏನಪ್ಪಾ ಅಂದ್ರೆ ಬಹಳ ಬೇಗನೆ ಸಾಯ್ತವೆ ಈ ಒಣಶಾಖಕ್ಕಿಂತ ನಾವು ಕಂಪೇರ್ ಮಾಡಿ ನೋಡಿದಾಗ. ಸೊ ಆ ಕಾರಣದಿಂದಲೇ ಏನಪ್ಪಾ ಅಂತಂದ್ರೆ ಹೆಚ್ಚಾಗಿ ತರಕಾರಿಗಳನ್ನು ಬೆಳೆಯುವಂತಹ ರೈತರಿಗೆ ಏನಪ್ಪಾ ಅಂತಂದ್ರೆ ಇದು ಸರಳವಾಗಿ ಮತ್ತು ಮಣ್ಣನ್ನು ಯಾವುದೇ ಒಂದು ಗುಣಮಟ್ಟಗಳನ್ನು ಕಳೆದುಕೊಳ್ಳದೇ ಏನಪ್ಪಾ ಅಂತಂದ್ರೆ ರೋಗ ಮತ್ತು ಕೀಟಗಳ ನಿರ್ವಹಣೆ ಮಾಡಲಿಕ್ಕೆ ಒಂದು ಪರ್ಯಾಯ ಮಾರ್ಗವಾಗಿ ಇಲ್ಲಿ ಏನಪ್ಪಾ ಅಂದ್ರೆ ನಾವು ಇದನ್ನ ಕಾಣ್ತಾ ಇದೀವಿ. ಈಗ ಬೇಸಿಗೆಯಲ್ಲಿ ತಾವು ಸಸ್ಯರೋಗ ತಜ್ಞರಾಗಿ ಯಾವ ಒಂದು ರೋಗಗಳು ವೈರಲ್ ರೋಗಗಳು ಜಾಸ್ತಿ ಇರ್ತಾವಂತೀರ ತರಕಾರಿಗೆ, ಯಾವ ರೋಗಗಳು ಪ್ರಮುಖವಾಗಿ ಬೇಸಿಗೆಯಲ್ಲಿ ಜಾಸ್ತಿ ಬರ್ತಾವೆ ತರಕಾರಿ ಬೆಳೆಗೆ? ಈಗ ಬೇಸಿಗೆಯ ಒಂದು ಹಂಗಾಮನ್ನ ನಾವು ಗಮನದಲ್ಲಿಟ್ಕೊಂಡು ನೋಡಿದಾಗ ಏನಪ್ಪ ಅಂತಂದ್ರೆ, ಹೆಚ್ಚಾಗಿ ರೈತರು ಬೆಳೆಯುವಂತಹ ತರಕಾರಿಗಳಲ್ಲಿ, ಅದು ನಮಗೆ ದಿನನಿತ್ಯವಾಗಿ ಅವಶ್ಯಕತೆ ಇರುವಂತಹ ತರಕಾರಿಗಳಲ್ಲಿ ಪ್ರಮುಖವಾಗಿ ಟೊಮೆಟೊ ಮತ್ತು ಮೆಣಸಿನಕಾಯಿಗಳು ಬರ್ತವೆ. ಅದ್ರ ಹೊರತಾಗಿ ಏನಪ್ಪಾ ಅಂತಂದ್ರೆ ಈ ಕುಂಬಳ ಜಾತಿಯ ಸಸಿಗಳು, ಇವತ್ತು ಹಿರೇಕಾಯಿ ಆಗ್ಬಹುದು, ಹಾಗಲಕಾಯಿ ಆಗ್ಬಹುದು, ಸೌತೆಕಾಯಿ ಆಗ್ಬಹುದು, ಅದ್ರ ಜೊತೆಗೆ ಏನಪ್ಪಾ ಅದು ಎರಡು ಹಣ್ಣುಗಳಿದಾವೆ, ಈಗ ಕಲ್ಲಂಗಡಿ ಮತ್ತು ಕರ್ಬೂಜ ಅಂತ. ಈ ಬೆಳೆಗಳನ್ನೇನಪ್ಪಾ ಅಂತಂದ್ರೆ ಈಗ ರೈತರು ಯಥೇಚ್ಛವಾಗಿ ತಮ್ಮ ತೋಟಗಳಲ್ಲಿ ಏನಪ್ಪಾ ಅಂದ್ರೆ ಅಲ್ಲಲ್ಲಿ ಬೆಳೀತಾ ಇದ್ದಾರೆ. ಇವುಗಳಲ್ಲಿ ಪ್ರಮುಖವಾಗಿ ಬರುವಂತಹ ನಂಜಾಣು ರೋಗಗಳು ಅಂತಂದ್ರೆ ಈ ಮೆಣಸಿನಕಾಯಿ ಮತ್ತು ಟೊಮೆಟೊದಲ್ಲಿ ನಮಗೆ ಎಲೆ ಮುಟ್ರ ರೋಗ ಏನಪ್ಪಾ ಅಂತಂದ್ರೆ ಹೆಚ್ಚಾಗಿ ಕಂಡು ಬರ್ತಾ ಇರ್ತದೆ. ಅದು ಪ್ರಮುಖವಾಗಿ ಏನಪ್ಪಾ ಅಂದ್ರೆ ನಂಜಾಣುವಿನಿಂದ ಬಂದಿರುವಂತಹ ರೋಗ. ಆ ನಂಜಾಣುಗಳನ್ನ ಅಲ್ಲಿ ಏನಪ್ಪಾ ಅಂದ್ರೆ ಕೀಟಗಳು ಏನಪ್ಪಾ ಅಂದ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ವಾಹಕವಾಗಿ ಏನಪ್ಪಾ ಅಂದ್ರೆ ಅದನ್ನ ಪ್ರಸರಣ ಮಾಡ್ತಾ ಇರ್ತವೆ. ಈ ಕೀಟಗಳ ನಿರ್ವಹಣೆಗೆ ಏನಪ್ಪಾ ಅಂದ್ರೆ ಅಂತರ್ವ್ಯಾಪಿ ಕೀಟನಾಶಕಗಳನ್ನ ರೈತರು ಏನಪ್ಪಾ ಅಂತಂದ್ರೆ ಬಳಸಿದ್ರು ಅಂತಂದ್ರೆ ಅವುಗಳ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಹೊಸದಾಗಿ ಯಾರಾದರೂ ರೈತ ಬಾಂಧವರು ಏನಪ್ಪಾ ಅಂತಂದ್ರೆ ಈಗ ಕಲ್ಲಂಗಡಿ ಅಥವಾ ಕರ್ಬೂಜಗಳನ್ನ ಬೆಳೆಯುವಂತ ಉದ್ದೇಶ ಇತ್ತು ಅಂತಂದ್ರೆ ಬೀಜಗಳಿಗೆ ಏನಪ್ಪಾ ಅಂತಂದ್ರೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರಂತಂದ್ರೆ ಬಹಳ ಸೂಕ್ತ ಆಗ್ತದೆ. ಅದ್ರ ಜೊತೆಗೆ ಈ ಕಲ್ಲಂಗಡಿ ಮತ್ತು ಕರ್ಬೂಜಗಳಲ್ಲಿ ಒಂದು ವಿಚಿತ್ರವಾದ ಸಮಸ್ಯೆ ರೈತರಿಗೆ ಏನಪ್ಪಾ ಅಂತಂದ್ರೆ ಕಾಯಿ ಹಿಡಿಯುವಂತ ಸಂದರ್ಭದಲ್ಲಿ ನಾವು ಕಾಣ್ತಾ ಇರ್ತೀವಿ. ಅದೇನಂದ್ರೆ ಬೇರು ಕೊಳೆ ರೋಗ. ಈ ಬೇರು ಕೊಳೆ ರೋಗಕ್ಕೆ ಏನಪ್ಪಾ ಅಂತಂದ್ರೆ ರೈತರು ಮುಂದೆ ಆಗುವಂತ ಸಮಸ್ಯೆನೆ ಈಗಲೇ ನಾವು ಏನಪ್ಪಾ ಅಂದ್ರೆ ಮುಂಜಾಗೃತವಾಗಿ ನಿರ್ವಹಣೆ ಮಾಡಲಿಕ್ಕೆ ಈ ಸಸಿ ಮಡಿಗಳು ಅಥವಾ ತಮ್ಮ ಮಡಿಗಳಲ್ಲಿ ಏನು ನಾಟಿ ಮಾಡ್ತಾರಲ್ಲ, ಆ ಪ್ರತಿ ಮಡಿಗೆ ಏನಪ್ಪಾ ಅಂತಂದ್ರೆ ಈ ಟ್ರೈಕೋಡರ್ಮಾ ಮತ್ತು ಸೂಡೋಮೊನಾಸ್ ಜೈವಿಕ ಶಿಲೀಂಧ್ರ ನಾಶಕಗಳನ್ನ ತಿಪ್ಪೆ ಗೊಬ್ಬರ ಆಗಬಹುದು ಅಥವಾ ಬೇವಿನ ಹಿಂಡಿ ಆಗಬಹುದು, ಇವುಗಳ ಜೊತೆಗೆ ಏನಪ್ಪಾ ಅಂತಂದ್ರೆ ಮಿಶ್ರಣ ಮಾಡಿ ಸಾಲುಗಳಲ್ಲಿ ಹಾಕಿ ತದನಂತರ ಬೀಜಗಳನ್ನು ನಾವೇನಪ್ಪಾ ಅಂತಂದ್ರೆ ಬಿತ್ತನೆ ಮಾಡಿದ್ವಿ ಅಂತಂದ್ರೆ ಅಥವಾ ಸಸಿಗಳನ್ನು ನಾಟಿ ಮಾಡಿದ್ವಿ ಅಂತಂದ್ರೆ ಬೆಳೆ ಬೆಳೆಯುವಂತ ಹಂತದಲ್ಲಿ ಇಲ್ಲಿ ಮಣ್ಣಿನಿಂದ ಹರಡುವಂತದ್ದು ಅಥವಾ ಬುಡಕೊಳೆ ರೋಗ ಅಥವಾ ಕಾಂಡಕೊಳೆ ರೋಗ ಯಾವುದು ಬರೋದಿಲ್ಲ. ಈ ಕಲ್ಲಂಗಡಿ ಮತ್ತು ಕರ್ಬೂಜನಲ್ಲಿಯೂ ಸಹ ಏನಪ್ಪಾ ಅಂತಂದ್ರೆ ಈ ರಸ ಇರುವ ಕೀಟಗಳ ಬಾಧೆ ಹೆಚ್ಚಾಗಿ ಕಂಡು ಬರ್ತಾ ಇರ್ತದೆ. ಸಾಧ್ಯ ಆದಷ್ಟು ರೈತರು ಏನಪ್ಪಾ ಅಂತಂದ್ರೆ ಈ ಬೇವಿನ ಒಂದು ರೂಪದ ಎಣ್ಣೆಯನ್ನಾಗಬಹುದು ಅಥವಾ ಕೀಟನಾಶಕಗಳನ್ನಾಗಬಹುದು ಅಥವಾ ಮೆಟರೈಸಿಯಂ ಮತ್ತು ಬೇವೇರಿ ಅನ್ನುವಂತಹ ನಮ್ಮ ಜೈವಿಕ ಶಿಲೀಂಧ್ರ ಕೀಟನಾಶಕಗಳು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಗ್ತವೆ, ಇವುಗಳನ್ನೂ ಸಹ ಏನಪ್ಪಾ ಅಂದ್ರೆ ಬಳಸಿ ರೈತರು ಇವುಗಳ ಕೀಟಗಳ ನಿರ್ವಹಣೆ ಮಾಡಬಹುದು. ಹೆಚ್ಚಾಗಿ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಇಲ್ಲಿ ಬಳಸೋದ್ರಿಂದ ರೈತರು ಏನಪ್ಪಾ ಅಂತಂದ್ರೆ ಒಳ್ಳೆ ಇಳುವರಿ ಪಡಿಬಹುದಾಗಿದೆ. ಕೊನೆಯದಾಗಿ ರೈತರಿಗೆ ಏನ್ ಹೇಳ್ತೀರಿ, ಮುಂಜಾಗ್ರತಾ ಕ್ರಮಗಳು ಬೇಸಿಗೆಯಲ್ಲಿ ವಿಶೇಷವಾಗಿ ಏನ್ ಕಾಳಜಿ ತಗೋಕೈದೆ ಇವತ್ತು ಸಂದರ್ಭದಲ್ಲಿ ರೈತ ಬಾಂಧವರಿಗೆ? ಈಗ ವಿಶೇಷವಾಗಿ ಈ ಒಂದು ಹಂಗಾಮಿನಲ್ಲಿ ಕೆಲವೊಂದು ಚಟುವಟಿಕೆಗಳು, ಅದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಮಾಗಿ ಉಳುಮೆ ಮಾಡುವಂತದ್ದಾಗಬಹುದು ಅಥವಾ ಬೀಜಗಳನ್ನು ನೀವು ಮುಂದಿನ ಹಂಗಾಮಕ್ಕೆ ಸಂಗ್ರಹಣೆ ಮಾಡಿಕೊಳ್ಳುವಂತದ್ದಾಗಬಹುದು ಅಥವಾ ಈ ಹಿಂಗಾರಿ ಹಂಗಾಮಿನ ಒಂದು ಯಾವುದೇ ರಾಶಿಗಳನ್ನು ಮಾಡುವಂತದ್ದಾಗಬಹುದು, ಅವುಗಳನ್ನೇನಪ್ಪಾ ಅಂತಂತಂದ್ರೆ ಸಾಧ್ಯ ಆದಷ್ಟು ಮಟ್ಟಿಗೆ ತಮ್ಮ ತಮ್ಮ ಈ ಹೊಲಗದ್ದೆಗಳಲ್ಲೇ ಏನಪ್ಪಾ ಅಂತಂದ್ರೆ ಹೆಚ್ಚು ಜನಸಾಂದ್ರತೆ ಇರದೇ ಇರುವಂತಹ ಪ್ರದೇಶದಲ್ಲಿ ಮಾಡಿ ಯಾವುದೇ ರೀತಿಯಾದ ರೋಗದ ಪ್ರಸರಣೆಗೆ ತಾವು ತಮಗೆ ಹತ್ತಬಾರದು ಅಥವಾ ತಾಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಂಡು ರೈತರು ಕೃಷಿ ಚಟುವಟಿಕೆಗಳನ್ನು ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಅಥವಾ ಮುನ್ನಡೆಸಿಕೊಂತ ಹೋಗ್ತಾ ಇದ್ರೆ ತಮ್ಮ ಕೃಷಿಯಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳು ಬಾರದೆ ಯಶಸ್ವಿಯಾಗಿ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ. ಈ ಸದ್ಯಕ್ಕಿನ ಒಂದು 2 ತಿಂಗಳ ಮಟ್ಟಿಗೆ ಏನಪ್ಪಾ ಅಂತಂದ್ರೆ ಹೆಚ್ಚಿನ ಕೃಷಿ ಚಟುವಟಿಕೆಗಳು ಯಾವುದೂ ಇರುವುದಿಲ್ಲ. ನಾವು ಹೇಳಿದಾಗ ಏನಪ್ಪಾ ಅಂತಂದ್ರೆ ಯಂತ್ರಗಳು, ಅದರ ಮುಖ್ಯವಾಗಿ ಟ್ರ್ಯಾಕ್ಟರ್ ಚಾಲಿತ ಯಂತ್ರಗಳನ್ನೇ ನಾವು ಬಳಸಿಕೊಂಡು ಏನಪ್ಪಾ ಅಂತಂತಂದ್ರೆ ಕಡಿಮೆ ಒಂದು ಕೆಲಸಗಾರರ ಒಂದು ಅವಲಂಬನೆ ಮೇಲೆ ಏನಪ್ಪಾ ಅಂತಂದ್ರೆ ಹೆಚ್ಚಿನ ಚಟುವಟಿಕೆಗಳನ್ನು ಮಾಡಿಕೊಂಡು ಇರಲಿಕ್ಕೆ ಆಗ್ತದೆ. ಅದರಲ್ಲಿ ಮುಂಗಾರು ಹಂಗಾಮಿನಲ್ಲಿ ಏನಾದರೂ ತೋಟಗಾರಿಕೆ ಬೆಳೆಗಳನ್ನು ಮಾಡುವರಿದ್ರು ಅಂದ್ರೆ ಸಹ ಅಲ್ಲಿನೂ ಸಹ ಈ ಯಂತ್ರೋಪಕರಣಗಳನ್ನೇ ಬಳಸಿ ಏನಪ್ಪಾ ಅಂತಂದ್ರೆ ತೆಗ್ಗು ತೆಗೆಯೋದಾಗಬಹುದು ಅಥವಾ ಭೂಮಿಯನ್ನು ಹದ ಮಾಡಿಕೊಳ್ಳೋದಾಗಬಹುದು ಅಥವಾ ಸಾಲುಗಳನ್ನು ಮಾಡೋದಾಗಬಹುದು, ಇವೆಲ್ಲವನ್ನೂ ಏನಪ್ಪಾ ಅಂತಂದ್ರೆ ಈ ಟ್ರ್ಯಾಕ್ಟರ್ ಚಾಲಿತ ಯಂತ್ರೋಪಕರಣಗಳಿಂದ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ರೈತರು ಅದೇ ಮಾರ್ಗಗಳನ್ನ ಈ ಮುಂದಿನ ಒಂದು 2-3 ತಿಂಗಳವರೆಗೆ ಅನುಸರಿಸಿದ್ರೆ ಬಹಳ ಒಳ್ಳೇದು ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಳ್ಳೇದು ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗಳವರು, ಇದುವರೆಗೂ ಈ ಒಂದು ಬೇಸಿಗೆ ಹಂಗಾಮಿನಲ್ಲಿ ಏನೆಲ್ಲ ಒಂದು ಕೃಷಿ ಚಟುವಟಿಕೆಗಳನ್ನ ರೈತರು ಮಾಡಬೇಕಾಗತ್ತೆ, ಅದರಿಂದ ಯಾವ ರೀತಿ ಉಪಯೋಗಗಳಿದಾವೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿಕೊಟ್ರಿ. ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಹೌದು, ತಮಗೂ ಸಹ. ಇದುವರೆಗೆ ಬೇಸಿಗೆ ಹಂಗಾಮಿಗೆ ರೈತರು ಮಾಡಬೇಕಾದ ಕೃಷಿ ಚಟುವಟಿಕೆ ಕುರಿತು ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿಬಂದರೆ. ರೈತ ಬಾಂಧವರೇ, ಈಗ ಕೇಳೋಣ ಬಿದಿರು ಉತ್ಪಾದನೆ ಮತ್ತು ಮಾರಾಟ ಕುರಿತು ಮಾಹಿತಿಯನ್ನ. एक ऐसा पौधा है जो हर परिवेश में तेजी से विकसित हो सकता है. आसानी से उपलब्धता और इसकी मजबूती की वजह से बरसों से बांस का उपयोग होता रहा है और अब इसकी मांग और भी अधिक बढ़ गई है. दुनिया में तेजी से हो रहे जलवायु परिवर्तन पर काबू पाने में भी बांस काफी सहायक है, क्योंकि इसमें कार्बन भंडारण और ऊर्जा बनाने की क्षमता है. तेजी से कट रहे जंगलों को बचाने में भी बांस की अहम भूमिका है, क्योंकि ये निर्माण के लिए बेहतरीन विकल्प है. यानी बांस एक सस्टेनेबल और इको फ्रेंडली उत्पाद है, और इसीलिए संयुक्त राष्ट्र के सस्टेनेबल डेवलपमेंट गोल्स को हासिल करने की दिशा में बांस अत्यधिक महत्वपूर्ण है.

ಹೊದಿಕೆ ಮಾಡಬೇಕು. ಇನ್ನು ಮಣ್ಣಿನ ಸವಕಳಿ, ನೀರಿನ ಹರಿಯುವಿಕೆ, ಶಿಥಿಲಗೊಂಡ ಬದುಗಳು ಹಾಗೂ ಚೆಕ್ ಡ್ಯಾಂಗಳ ದುರಸ್ತಿ ಅಥವಾ ನವೀಕರಣ ಕಾರ್ಯಗಳನ್ನು ಕೈಗೊಳ್ಳಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಸೂಕ್ತ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ರೈತರಿಗಾಗಿ ಕೇಳಿದ್ರಿ. ತಿನ್ನಿರಿ ನವಣೆ, ಬಾಳಿಗಿಲ್ಲ ಬವಣೆ. ಬಳಸಿದರೆ ಆಹಾರದಲ್ಲಿ ಕೊರ್ಲೆ, ನಮಗಿಲ್ಲ ರೋಗ ರುಜಿನಗಳ ತರ್ಲೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯಗಳು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಪೊಟ್ಯಾಸಿಯಂ, ರಂಜಕ, ಕ್ಯಾಲ್ಸಿಯಂ, ಹೇರಳ, ಕಬ್ಬಿಣ ಮತ್ತು ಸತು ಅಧಿಕ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಬಳಸಿರಿ ದಿನನಿತ್ಯ ಬರಗು, ಕಾಣಿರಿ ಜೀವನದಲ್ಲಿ ಹೊಸ ಮೆರಗು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:18 ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸಿರಿತನದ ಸಿರಿಧಾನ್ಯಗಳು. ಇಂದಿನ ವಿಷಯ ನವಣೆಯ ಬೆಳೆಯ ಹೊಂದಾಣಿಕೆ ಮತ್ತು ಬಡವನ ಪೌಷ್ಟಿಕ ಆಹಾರ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾ ಬಸವಣ್ಣಪ್ಪ, ಎಂಇ ಬೇಸಾಯ ತಜ್ಞರು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಕಾರ್ಯಕ್ರಮದ ಪ್ರಸ್ತುತಿ ಡಾ ವಿಜಿ ಬಾವಲತ್ತಿ. ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ನವಣೆಯ ಬೆಳೆಯ ಹೊಂದಾಣಿಕೆ ಮತ್ತು ಬಡವನ ಪೌಷ್ಟಿಕ ಆಹಾರ. ಭಾಗವಹಿಸುವ ತಜ್ಞರು ಡಾ ಬಸವಣ್ಣಪ್ಪ, ಎಂಎ ಬೇಸಾಯ ತಜ್ಞರು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಇವತ್ತಿನ ಸಿರಿತನದ ಸಿರಿಧಾನ್ಯಗಳು ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನವಣೆ ಬೆಳೆಯ ವಿಶೇಷತೆ, ಹೊಂದಾಣಿಕೆ ಮತ್ತು ಅದರ ಪೋಷಕಾಂಶಗಳ ಕುರಿತಾದ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಬೇಸಾಯ ತಜ್ಞರಾದಂಥ ಡಾಕ್ಟರ್ ಬಸವಣ್ಣಪ್ಪ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಬಸವಣ್ಣ. ನಮಸ್ಕಾರ ಸರ್. ಮೊದಲನೇದಾಗಿ ನಮ್ಮ ವಿಶೇಷವಾಗಿ ಸಿರಿಧಾನ್ಯ ನವಣೆಯ ಒಂದು ಪ್ರಾಮುಖ್ಯತೆ ಬಗ್ಗೆ ಹೇಳಿ. ಸೊ ನವಣೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳಿಗೆ ಸರ್ಕಾರದವರು ಮತ್ತು ಕೃಷಿ ವಿಶ್ವವಿದ್ಯಾಲಯದವರು ಹಾಗೂ ರೈತರು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಿರೋದ್ರಿಂದ ನವಣೆಗೆ ಹೆಚ್ಚು ವಿಶೇಷವಾಗಿ, ಅದರಲ್ಲಿ ವಿಶೇಷವಾಗಿ ಸಿರಿಧಾನ್ಯಗಳು ಅಂತ ಕರಿತೀವಿ ನಾವು. ಸಿರಿಧಾನ್ಯಗಳು ಅಂತಂದರೆ ಬಡವರ ಆಹಾರ ಅಂತ ಮೊದಲೆಲ್ಲ ಕರಿತಿದ್ವಿ, ಆದರೆ ಈವಾಗ ಸಿರಿಧಾನ್ಯಗಳು ಅಥವಾ ಸಿರಿಮಂತರ ಆಹಾರ ಧಾನ್ಯ ಅಂತ ಕರಿತೀವಿ. ಯಾಕೆ ಅಂತಂದರೆ ಪ್ರಮುಖವಾಗಿ ಇದು ಒಣ ಬೇಸಾಯದಲ್ಲಿ ಬೆಳೀತಕ್ಕಂಥದ್ದು, ಅಂದರೆ ಉಷ್ಣ ಮತ್ತು ಸಮಶೀತೋಷ್ಣ ವಲಯದಲ್ಲಿ ಬೆಳೀತಕ್ಕಂಥ ಬೆಳೆಯಾಗಿದೆ ಮತ್ತು ಕಡಿಮೆ ನೀರಿನಲ್ಲಿ ಬೆಳೆತಕ್ಕಂಥ ಬೆಳೆಯಾಗಿದೆ ಮತ್ತು ಒಣ ಪ್ರದೇಶದಲ್ಲಿ ಸೂಕ್ತವಾಗಿರ್ತಕ್ಕಂಥ ಬೆಳೆಯಾಗಿದೆ ಮತ್ತು ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನು ಮತ್ತು ಕ್ಯಾಲ್ಸಿಯಮ್ಮು, ಮ್ಯಾಗ್ನೀಷಿಯಮ್ಮು, ಐರನ್ನು ಮತ್ತು ಜಿಂಕ್ ಪೋಷಕಾಂಶಗಳು ಇರೋದ್ರಿಂದ, ಅದಲ್ಲದೇ ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್, ಅಂದರೆ ಬೇಗನೆ ಹಸಿವಾಗೋದಿಲ್ಲ, ತಿಂದಿರತಕ್ಕಂಥದ್ದು ಭಾಳ ಲೇಟಾಗಿ ಆಹಾರ ಕರಗುತ್ತೆ ಅಂಥದ್ದನ್ನು ನಾವು ಭತ್ತಕ್ಕೆ ಹೋಲಿಸಿ ನೋಡಿದರೆ ಸಿರಿಧಾನ್ಯಗಳು ಅಥವಾ ವಿಶೇಷವಾಗಿ ನವಣೆಯನ್ನು ಊಟ ಮಾಡಿರ್ತಕ್ಕಂಥವ್ರು ಬೆಳಗ್ಗೆ ಊಟ ಮಾಡಿ ರೈತರು ಹೊಲಕ್ಕೆ ಹೋದ್ರೆ ಅಂದರೆ ಸುಮಾರು 5-6 ಗಂಟೆವರೆಗೂ ಊಟ